ಹಿರಿಯರ ದಿನದಲ್ಲಿ ಹೆಸರ ತೊವ್ವೆ ಅತೈಲ ಭಕ್ಷ್ಯ. ಹಿರಿಯರ ದಿನದಲ್ಲಿ ಹೆಸರ ತೊವ್ವೆ ಅತೈಲ ಭಕ್ಷ್ಯ, ಗೋಧಿ ಉದ್ದಿನಲ್ಲಿ ಮಾಡದಿರಲು. ಹಿರಿಯರ ದಿನದಲ್ಲಿ ಹೆಸರ ತೊವ್ವೆ ಅತೈಲ ಭಕ್ಷ್ಯ, ಗೋಧಿ ಉದ್ದಿನಲ್ಲಿ ಮಾಡದಿರಲು. ಸರಿಯು ಕಾಗೆಯ ಮಾಂಸಕ್ಕೆಂದು, ಸರಿಯು ಕಾಗೆಯ ಮಾಂಸಕ್ಕೆಂದು ಶ್ರುತಿ ಸಾರುತ್ತಿದೆ. ಜಗದೊಳು ಪುರಂದರ ವಿಠಲನ ಆರಾರು ಎಲ್ಲ ಕೇಳಿ, ಆರಾರು ಎಲ್ಲ ಕೇಳಿ. ನರರಿಗೆ ಘೋರ ನರಕದ ಪದು ಎಂದು ಶ್ರುತಿ ಸಾರುತ್ತಲಿದೆ. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕದ ಪದು ಎಂದು ಶ್ರುತಿ ಸಾರುತ್ತಲಿದೆ. ಹರಿದಿನದಲ್ಲಿ ನರರಿಗೆ ಘೋರ ನರಕದ ಪದು ಎಂದು ಶ್ರುತಿ ಸಾರುತ್ತಲಿದೆ. ಗೋವು ಕೊಂದ ಪಾಪ ವಿಪ್ರರ ಸಾವಿರ, ಜೀವಹತ್ಯವ ಮಾಡಿದ ಪಾಪವು. ಗೋವು ಕೊಂದ ಪಾಪ ವಿಪ್ರರ ಸಾವಿರ, ಜೀವಹತ್ಯವ ಮಾಡಿದ ಪಾಪವು. ಬಾವಜನಯ್ಯನ ದಿನದಿ ಉಂಡವರನು, ಬಾವಜನಯ್ಯನ ದಿನದಿ ಉಂಡವರನು, ಕಿವಿನೊಳಗೆ ಹಾಕಿ ಕುದಿಸುವ ಯಮನು, ಕಿವಿನೊಳಗೆ ಹಾಕಿ ಕುದಿಸುವ ಯಮನು. ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವು. ಒಂದೊಂದು ಅಗುಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವು. ಮಂದರೋಧಾರನ ಆ ಮಂದರೋಧಾರನ ದಿನದಿ ಉಂಡವರನ್ನು ಮಂದರೋಧಾರನ ದಿನದಿ ಉಂಡವರನ್ನು ಹಂದಿಯ ಸುಡುವಂತೆ ಸುಡಿಸುವ ಯಮನು ಹಂದಿಯ ಸುಡುವಂತೆ ಸುಡಿಸುವ ಯಮನು ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪದು ಎಂದು ಶ್ರುತಿ ಸಾರುತ್ತಲಿದೆ ಅನ್ನಪಾನ ತಾಂಬೂಲ ತರ್ಪಣಗಳು ಚೆನ್ನ ವಸ್ತ್ರಗಳೆಲ್ಲ ವರ್ಜಿತವು ಅನ್ನಪಾನ ತಾಂಬೂಲ ತರ್ಪಣಗಳು ಚೆನ್ನ ವಸ್ತ್ರಗಳೆಲ್ಲ ವರ್ಜಿತವು ತನ್ನ ಸತಿಯರ ಸಂಗ ಮಾಡಿದ ನರರಿಗೆ ತನ್ನ ಸತಿಯರ ಸಂಗ ಮಾಡಿದ ನರರಿಗೆ ಬೆನ್ನಲಿ ಕರುಳ ತೆಗೆವ ಕಂಡ್ಯ ಯಮನು ಬೆನ್ನಲಿ ಕರುಳ ತೆಗೆವ ಕಂಡ್ಯ ಯಮನು ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆ ಇಂತು ಏಕಾದಶಿ ಉಪವಾಸ ಜಾಗರ ಇಂತು ಏಕಾದಶಿ ಉಪವಾಸ ಜಾಗರ ಸಂತತ ಕ್ಷೀರಾಭಿಶಯನನ ಪೂಜೆ ಸಂತುಷ್ಟಿಯಿಂದಲೇ ಮಾಡಿದ ಜನರಿಗೆ ಸಂತುಷ್ಟಿಯಿಂದಲೇ ಮಾಡಿದ ಜನರಿಗೆ ಅತ್ಯಂತ ಫಲವೀವ ಪುರಂದರ ವಿಠಲ ಅತ್ಯಂತ ಫಲವೀವ ಪುರಂದರ ವಿಠಲ ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆ ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆ